ಅವಧಿ ಪೂರ್ವ ಜನಿಸಿದ ಮಕ್ಕಳ ರೆಟಿನೋಪತಿ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ ಡಾಕ್ಟರ್ ವಿಶಾಲಾಕ್ಷಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಲತಾ ಶಿವಾನಂದ್. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳುಗರೆ ನಮಸ್ಕಾರ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ವಿಷಯ ಅವಧಿ ಪೂರ್ವ ಜನಿಸಿದ ಮಕ್ಕಳ ರೆಟಿನೋಪತಿ. ಈ ವಿಷಯವಾಗಿ ನೀವು ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ಪ್ರಶ್ನೆಗಳು ಸಂಕ್ಷಿಪ್ತವಾಗಿರಲಿ, ನೇರವಾಗಿ ವಿಷಯಕ್ಕೆ ಸಂಬಂಧಪಟ್ಟಿರಲಿ, ಸರಿಯಾದ ಸಿಗ್ನಲ್ ಕಡೆಯಿಂದ ಕರೆ ಮಾಡಿರಿ. ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-434-14, 244-434-15 ಹಾಗೂ 244-434-16. ಧಾರವಾಡದ ಎಸ್ಟಿಡಿ ಕೋಡ್ 0836. ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ ಹೇಳ್ತಾರೆ. ಎಲ್ಲ ಇಂದ್ರಿಯಗಳಲ್ಲಿ ಕಣ್ಣು ಮುಖ್ಯವಾದದ್ದು ಅಂತ. ಈ ಕಣ್ಣುಗಳ ರಕ್ಷಣೆ ಹೇಗೆ, ಮಕ್ಕಳಲ್ಲಿ ಕಣ್ಣಿನ ತೊಂದರೆ ಕಂಡುಹಿಡಿಯುವುದು ಹೇಗೆ, ಅವಧಿ ಪೂರ್ವ ಜನಿಸಿದ ಮಕ್ಕಳ ರೆಟಿನೋಪತಿ, ಈ ವಿಷಯವಾಗಿ ನಿಮ್ಮ ಸಂದೇಹಗಳಿಗೆ ಉತ್ತರಿಸಲಿಕ್ಕೆ ಈಗ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಡಾಕ್ಟರ್ ವಿಶಾಲಾಕ್ಷಿ ಅವರು. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ. ಡಾಕ್ಟರ್ ವಿಶಾಲಾಕ್ಷಿ ಅವರು ಮೂಲತಃ ಹುಬ್ಬಳ್ಳಿಯವರು. ತಮ್ಮ MBBS ಪದವಿಯನ್ನು 2008 ಹಾಗೂ MS ಸ್ನಾತಕೋತ್ತರ ಪದವಿಯನ್ನು 2012 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ವಿಜಯನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬಳ್ಳಾರಿಯಲ್ಲಿ ಪಡೆದರು. ಆನಂತರ ಫೆಲೋಶಿಪ್ ಅನ್ನು ರೆಟಿನಾ ವಿಷಯದ ಮೇಲೆ 2014 ಅರವಿಂದ ಕಣ್ಣಿನ ಆಸ್ಪತ್ರೆ ಕೊಯಮತ್ತೂರಿನಲ್ಲಿ ಪಡೆದರು. ಡಾಕ್ಟರ್ ವಿಶಾಲಾಕ್ಷಿ ಅವರು ಈ ಮುಂಚೆ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಕಾಲೇಜು ಬಾಗಲಕೋಟೆಯಲ್ಲಿ 3 ಕಾಲ ಮತ್ತು ವಾಸನ್ ಕಣ್ಣಿನ ಆಸ್ಪತ್ರೆಯಲ್ಲಿ 1.5 ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ನಂತರ 2019 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ನೇತ್ರ ಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಪ್ರಸ್ತುತ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈಗ ಈ ವಿಷಯದ ಬಗ್ಗೆ, ಅಂದರೆ ಅವಧಿ ಪೂರ್ವ ಜನಿಸಿದ ಮಕ್ಕಳ ರೆಟಿನೋಪತಿ, ಈ ವಿಷಯದ ಬಗ್ಗೆ ಡಾಕ್ಟರ್ ವಿಶಾಲಾಕ್ಷಿ ಅವರು ಮಾಹಿತಿಯನ್ನು ಕೊಡ್ತಾರೆ, ಕೇಳೋಣ. ನಮಸ್ಕಾರ. ಪೂರ್ವಾವಧಿ ಜನಿಸಿದ ಮಕ್ಕಳ ರೆಟಿನೋಪತಿ. ಪೂರ್ವಾವಧಿ ಜನಿಸಿದ ಮಕ್ಕಳು ಎಂದರೆ ತಿಂಗಳು ತುಂಬುವ ಮುಂಚೆಯೇ ಜನಿಸಿದ ಮಕ್ಕಳು. ಸಾಧಾರಣವಾಗಿ ಮಗು ತಾಯಿಯ ಗರ್ಭದಲ್ಲಿ 9 ಕಳೆದ ಮೇಲೆ ಜನಿಸಬೇಕು. ಆದರೆ ಕೆಲವೊಮ್ಮೆ ಹಲವಾರು ಕಾರಣಗಳಿಂದಾಗಿ ಮಗುವ ಜನನ ಬೇಗ ಆಗುತ್ತದೆ. ಅಂದಾಜಿಗೆ ಪ್ರತಿ ವರ್ಷ ಭಾರತದಲ್ಲಿ 35 ಮಕ್ಕಳು ಪೂರ್ವಾವಧಿ, ಅಂದರೆ ಪ್ರೀ ಟರ್ಮ್, ಜನಿಸುತ್ತಾರೆ. ಈ ಥರ ಪೂರ್ವಾವಧಿ ಜನಿಸಿದ ಮಕ್ಕಳಿಗೆ ಕಣ್ಣಿನ ಅಕ್ಷಿಪಟಲದ, ಎಂದರೆ ರೆಟಿನಾ, ನಾವು ಕಣ್ಣಿನ ನರ ಅಂತ ಹೇಳ್ತೀವಿ, ಅದರ ಕಾಯಿಲೆ ಉಂಟಾಗುವ ಸಾಧ್ಯತೆ ಇರುತ್ತದೆ. ಈ ಅಕ್ಷಿಪಟಲದ ಕಾಯಿಲೆಗೆ ನಾವು ರೆಟಿನೋಪತಿ ಆಫ್ ಪ್ರೀ ಮೆಚ್ಯೂರಿಟಿ ಅಂತ ಕರಿತೇವೆ, ಸಂಕ್ಷಿಪ್ತವಾಗಿ ROP ಅಂತ ಕರಿತೇವೆ. ಈ ROP ಯಾಕೆ ಆಗುತ್ತದೆ? ಸಾಧಾರಣವಾಗಿ ಕಣ್ಣಿನ ಅಕ್ಷಿಪಟಲದ ರಕ್ತನಾಳಗಳು ಮಗುವಿಗೆ 40 ತುಂಬುವವರೆಗೆ ಶೇಕಡಾ 90% ಬೆಳವಣಿಗೆ ಆಗುತ್ತದೆ. ಪೂರ್ವಾವಧಿ ಜನಿಸಿದ ಮಕ್ಕಳಲ್ಲಿ ಈ ರಕ್ತನಾಳಗಳ ಬೆಳವಣಿಗೆ ಆಗಿರುವುದಿಲ್ಲ. ಜನನದ ನಂತರ ಈ ಬೆಳವಣಿಗೆ ತುಂಬ ನಿಧಾನವಾಗಿ ಆಗುತ್ತದೆ. ಕೆಲವೊಮ್ಮೆ ಬೆಳವಣಿಗೆಗೆ ತಡೆ ಉಂಟಾಗಬಹುದು, ಅದರಲ್ಲಿ ರಕ್ತಸ್ರಾವ ಕೂಡ ಆಗಬಹುದು. ಇದರಿಂದ ಕಣ್ಣಿನ ಅಕ್ಷಿಪಟಲ ಎಂದರೆ ರೆಟಿನಾದ ತೊಂದರೆ ಆಗಬಹುದು, ದೃಷ್ಟಿಗೆ ಅಡ್ಡಿಯಾಗಬಹುದು, ಮಗುವಿಗೆ ಸಂಪೂರ್ಣವಾಗಿ ದೃಷ್ಟಿಹೀನತೆ ಕೂಡ ಉಂಟಾಗಬಹುದು. ಆರ್ಒಪಿ ಕಾಯಿಲೆಗೆ ಅಪಾಯಕಾರಿ ಅಂಶಗಳು ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್ ಏನು? ಪೂರ್ವಾವಧಿ ಜನನ, ಅದರಲ್ಲಿಯೂ ಮುಖ್ಯವಾಗಿ 34 ವಾರಗಳ ಒಳಗೆ ಜನಿಸಿದ್ದಲ್ಲಿ, ಎಂದರೆ 8 ತಿಂಗಳಿಗೆ ಅಥವಾ ಅದರ ಮುಂಚೆಯೇ ಜನಿಸಿದ್ದಲ್ಲಿ. ಲೋ ಬರ್ತ್ ವೇಟ್, ಜನನದ ಸಮಯದ ತೂಕ ಕಡಿಮೆ ಇದ್ದಲ್ಲಿ, ಅದರಲ್ಲಿಯೂ 2 ಕೆಜಿಗಿಂತ ಕಡಿಮೆ ಇದ್ದಲ್ಲಿ. ನವಜಾತ ಶಿಶುವಿಗೆ ಆಕ್ಸಿಜನ್ ಅಗತ್ಯವಿದ್ದಲ್ಲಿ. ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂದರೆ ಶ್ವಾಸಕೋಶದ ತೊಂದರೆ ಇದ್ದಲ್ಲಿ. ನವಜಾತ ಶಿಶುವಿಗೆ ಅನೀಮಿಯಾ ಅಂದರೆ ರಕ್ತಹೀನತೆ ಅಥವಾ ಏನಾದರೂ ಸೋಂಕು, ಇನ್ಫೆಕ್ಷನ್ ಅಥವಾ ಹೃದಯದ ತೊಂದರೆ ಇತ್ಯಾದಿ ಇದ್ದಲ್ಲಿ ಪೂರ್ವಾವಧಿ ಜನಿಸಿದ ನವಜಾತ ಶಿಶುವಿಗೆ ಆರ್ಒಪಿ ಕಾಯಿಲೆ ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ. ಯಾವ ನವಜಾತ ಶಿಶುಗಳನ್ನು ಆರ್ಒಪಿ ಪರೀಕ್ಷೆ ಮಾಡಬೇಕು? ಭಾರತ ಸರ್ಕಾರದ ಮಾರ್ಗಸೂಚಿಯ ಪ್ರಕಾರ ಅಂದರೆ ಗವರ್ನ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್, ಇದರ ಪ್ರಕಾರ 34 ವಾರಗಳೊಳಗೆ ಜನಿಸಿದ ಮಕ್ಕಳು, ಜನನದ ಸಮಯದ ತೂಕ 2 ಕೆಜಿಗಿಂತ ಕಡಿಮೆ ಇದ್ದ ಶಿಶುಗಳು ಹಾಗೂ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಅಪಾಯಕಾರಿ ಅಂಶಗಳು ಇದ್ದಲ್ಲಿ ಮಕ್ಕಳನ್ನು ನಾವು ಆರ್ಒಪಿ ತಪಾಸಣೆ ಮಾಡಬೇಕು. ಆರ್ಒಪಿ ಇದೆಯೋ ಇಲ್ಲವೋ ಹೇಗೆ ನಾವು ತಿಳಿಯಬಹುದು? ಕಣ್ಣಿಗೆ ಔಷಧಿ ಅಂದರೆ ಐ ಡ್ರಾಪ್ಸ್ ಹಾಕಿ ಅಕ್ಷಿಪಟಲದ ಪರೀಕ್ಷೆ ಮಾಡಿದಾಗ ಆರ್ಒಪಿ ಇದೆಯೋ ಎಂದು ಕಣ್ಣಿನ ತಜ್ಞರು ತಿಳಿಯಬಹುದು. ಹೊರಭಾಗದಿಂದ ಈ ಆರ್ಒಪಿ ಗೊತ್ತಾಗುವುದಿಲ್ಲ, ಕಣ್ಣುಗಳು ಸಾಮಾನ್ಯವಾಗಿಯೇ ಅನಿಸುತ್ತವೆ. ಜನನದ ನಂತರ 1 ತಿಂಗಳ ಕಾಲದೊಳಗೆ ಈ ಪರೀಕ್ಷೆಯನ್ನು ಮಾಡಿಸಬೇಕು. ಆರ್ಒಪಿ ಕಾಯಿಲೆಯ ಹಂತಗಳು ಅಥವಾ ಸ್ಟೇಜಸ್. ಈ ಕಾಯಿಲೆಯನ್ನು ನಾವು 5 ಹಂತಗಳಲ್ಲಿ ನೋಡಬಹುದು. 1ನೇ ಹಂತ ಅಂದರೆ ಫಸ್ಟ್ ಸ್ಟೇಜ್, ರಕ್ತನಾಳಗಳು ತಡೆಗಟ್ಟಿರುವ ಸ್ಥಾನದಲ್ಲಿ ಒಂದು ರೇಖೆ ಕಂಡುಬರುತ್ತದೆ. ಇದಕ್ಕೆ ನಾವು ಡಿಮಾರ್ಕೇಷನ್ ಲೈನ್ ಅಂತ ಕರಿತೀವಿ. 2ನೇ ಹಂತ, ಈ ರೇಖೆ ಡಿಮಾರ್ಕೇಷನ್ ಲೈನ್ ದಪ್ಪ ಆಗುತ್ತದೆ, ಅದಕ್ಕೆ ನಾವು ರಿಜ್ ಅಂತ ಹೇಳ್ತೇವೆ. 3ನೇ ಹಂತ, ಈ ರಿಜ್ನ ಮೇಲೆ ಅಸಾಧಾರಣ ರಕ್ತನಾಳಗಳು ಬೆಳೆಯುತ್ತವೆ, ಇದನ್ನು ನಾವು ನಿಯೋವ್ಯಾಸ್ಕ್ಯುಲರೈಸೇಷನ್ ಅಂತ ಕರೆಯುತ್ತೇವೆ. 4ನೇ ಮತ್ತು 5ನೇ ಹಂತದಲ್ಲಿ ರೆಟಿನಲ್ ಡಿಟ್ಯಾಚ್ಮೆಂಟ್, ಅಕ್ಷಿಪಟಲ ಬಿಟ್ಟುಕೊಳ್ಳುವುದು ಕಂಡುಬರುತ್ತದೆ. ಈ ಹಂತಗಳ ಹೊರತಾಗಿ ಅಗ್ರೆಸಿವ್ ಪೋಸ್ಟೀರಿಯರ್ ಆರ್ಒಪಿ ಅಂತ ನಾವು ನೋಡ್ತೀವಿ. ಇದು ಒಂದು ಅತಿ ತೀವ್ರವಾದ ಆರ್ಒಪಿ. 1ನೇ ಮತ್ತು 2ನೇ ಹಂತದ ಕಾಯಿಲೆಗೆ ಚಿಕಿತ್ಸೆ ಬೇಕಾಗುವುದಿಲ್ಲ. 3ನೇ ಹಂತ ನಿರ್ಣಾಯಕ ಅಥವಾ ಬಹಳ ಮುಖ್ಯವಾದದ್ದು ಅನ್ನಬಹುದು. ಈ ಹಂತದಲ್ಲಿ ಚಿಕಿತ್ಸೆ ಯಶಸ್ವಿಯಾಗುವ ಸಾಧ್ಯತೆ ಇರುತ್ತದೆ. 4ನೇ ಹಾಗೂ 5ನೇ ಹಂತದ ಕಾಯಿಲೆಗೆ ಸರ್ಜರಿ ಅಂದರೆ ಶಸ್ತ್ರಚಿಕಿತ್ಸೆ, ಆಪರೇಷನ್ ಬೇಕಾಗುತ್ತದೆ, ಆದರೆ ದೃಷ್ಟಿ ಬರುವ ಸಾಧ್ಯತೆ ಕಡಿಮೆ ಇರುತ್ತದೆ. ಈ ಕಾರಣದಿಂದ ಸಕಾಲದಲ್ಲಿ ಆರ್ಒಪಿ ಗುರುತು ಹಿಡಿದು ಚಿಕಿತ್ಸೆಯನ್ನು ನೀಡುವುದು ಅತಿ ಅಗತ್ಯವಾಗುತ್ತದೆ. ಆರ್ಒಪಿ ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆ. ಈಗ ನಾವು ಆರ್ಒಪಿ ಕಾಯಿಲೆಗೆ ಏನು ಚಿಕಿತ್ಸೆ ಲಭ್ಯವಿದೆ ಎಂದು ತಿಳಿದುಕೊಳ್ಳೋಣ. ಆರ್ಒಪಿ ಕಾಯಿಲೆಗೆ ರೆಟಿನಲ್ ಲೇಸರ್ ಎಂದರೆ ರೆಟಿನಾ ಅಕ್ಷಿಪಟಲಕ್ಕೆ ಲೇಸರ್ ಬೆಳಕಿನಿಂದ ಚಿಕಿತ್ಸೆ ಮಾಡಬಹುದು. ಈ ಚಿಕಿತ್ಸೆಯಿಂದ ನಾವು ಆರ್ಒಪಿ ಕಾಯಿಲೆಯನ್ನು ನಿಯಂತ್ರಣ ಅಂದರೆ ಕಂಟ್ರೋಲ್ ಮಾಡಬಹುದು. ಆರ್ಒಪಿ ಕಾಯಿಲೆಯನ್ನು 3ನೇ ಹಂತಕ್ಕೇ ನಿಲ್ಲಿಸಬಹುದು. ಕೆಲವು ವರ್ಷಗಳಿಂದ ಕಣ್ಣಿನ ಒಳಗೆ ಇಂಜೆಕ್ಷನ್ ಅಂದರೆ ಸೂಜಿ ಮಾಡಿ ಆರ್ಒಪಿ ಚಿಕಿತ್ಸೆ ಮಾಡಲಾಗುತ್ತಿದೆ. ಈ ಚಿಕಿತ್ಸೆಯ ಫಲಿತಾಂಶಗಳು ಆಶಾದಾಯಕವಾಗಿವೆ. ರೆಟಿನಲ್ ಲೇಸರ್ ಅಥವಾ ಇಂಜೆಕ್ಷನ್ ಅಂತಿಮ ಅಥವಾ ಕೊನೆ ಚಿಕಿತ್ಸೆ ಅಲ್ಲ. ಮಗುವಿಗೆ ಕನಿಷ್ಠ 2 ವರ್ಷಗಳು ತುಂಬುವವರೆಗೆ ಕಣ್ಣಿನ ಪರೀಕ್ಷೆ ಬೇಕಾಗುತ್ತದೆ. ಈ ಮಕ್ಕಳಿಗೆ ಕಣ್ಣಿನ ಪೊರೆ, ಮೆಳ್ಳುಗಣ್ಣು, ದೃಷ್ಟಿದೋಷ, ಮಂಜುಗಣ್ಣು ಇತ್ಯಾದಿ ಬರುವ ಸಾಧ್ಯತೆ ಇರುತ್ತದೆ. ಇದಕ್ಕಾಗಿ ಕಣ್ಣಿನ ತಪಾಸಣೆಯನ್ನು ವೈದ್ಯರ ಸಲಹೆಯ ಪ್ರಕಾರ ಮಾಡಿಸಬೇಕು. ಇವತ್ತಿನ ಸಾರಾಂಶ ಅಥವಾ ಟೇಕ್ ಹೋಮ್ ಮೆಸೇಜ್ ಏನಂದರೆ, ನಿಮ್ಮ ಮಗು ಪೂರ್ವಾವಧಿ ಅದರಲ್ಲಿಯೂ 34 ವಾರದ ಒಳಗೆ ಜನಿಸಿದ್ದಲ್ಲಿ ಅಥವಾ ಜನನದ ಸಮಯದ ತೂಕ 2 ಕೆಜಿಗಿಂತ ಕಡಿಮೆ ಇದ್ದಲ್ಲಿ, ಒಂದನೇದು ಆರೋಪಿ ಪರೀಕ್ಷೆಯನ್ನು ಜನನದ ನಂತರ 1 ತಿಂಗಳ ಸಮಯದ ಒಳಗೆ ಮಾಡಿಸಿಕೊಳ್ಳಿ. ಚಿಕಿತ್ಸೆ ಬೇಕಾದಲ್ಲಿ ವೈದ್ಯರ ಸಲಹೆಯಂತೆ ಸಕಾಲದಲ್ಲಿ ಚಿಕಿತ್ಸೆ ಮಾಡಿಸಬೇಕು. ಮೂರನೇದು ಮತ್ತು ಅತಿ ಮುಖ್ಯವಾದದ್ದು ಅಂದರೆ ರೆಗ್ಯುಲರ್ ಫಾಲೋಅಪ್, ನಿಯಮಿತವಾಗಿ ಕಣ್ಣಿನ ತಪಾಸಣೆ ಮಾಡಿಸಬೇಕು. ಇವುಗಳನ್ನು ನಾವು ಪಾಲಿಸಿದರೆ ಆರೋಪಿ ತಡೆಗಟ್ಟಬಹುದು. ಈ ಮಕ್ಕಳಿಗೆ ನಾವು ದೃಷ್ಟಿದೀಪವನ್ನು ನೀಡಬಹುದು. ಧನ್ಯವಾದಗಳು. ಒಳ್ಳೆಯ ಮಾಹಿತಿಯನ್ನು ಡಾಕ್ಟರ್ ವಿಶಾಲಾಕ್ಷಿ ಅವರು ಕೊಟ್ಟಿದ್ದಾರೆ. ಈಗ ನಾವು ನಿಮ್ಮ ಕರೆಗಳನ್ನು ತಗೋತೀವಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ಕಾರ ಸರ್. ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳುಕೋಡದಿಂದ ಶಿವಲಿಂಗಯ್ಯ ಚಿದಾನಂದಯ್ಯ ಹಿರೇಮಠ ಮಾತಾಡೋರಿ. ಹಾಂ ಸರ್, ಹೇಳಿ. ಹಾಂ, ನನ್ನ ಪ್ರಶ್ನೆ ಏನಂದ್ರೆ ರೀ, ನನ್ನ ಮಗು ಈಗ ರೀ 7 ವರ್ಷ ಚಾಲು ಐತ್ರಿ. ಹಾಂ ಸರ್ ಮೇಡಮ್ ರೀ. ಅವನು ಕೂಡ ಔದಿಪುರನ ಜನಸಂದ್ರಿ ಮೇಡಮ್. 8 ತಿಂಗಳ ಒಂದ್ರಿಗೆ ಜನನ ಆಗೈತ್ರಿ. ಈಗ ಏನು ಸಮಸ್ಯೆ ಇಲ್ರಿ, ಕಣ್ಣಿನ ಸಮಸ್ಯೆ ನೀವು ಹೇಳಿದೆ ಅಲ್ಲ, ನಾನು ಪೂರ್ತಿಯಾಗಿ ನಿಮ್ ಕಾರ್ಯಕ್ರಮ ಕೇಳ್ರಿ, ಏನು ಒಂದು ಲಕ್ಷಣ ಇಲ್ರಿ. ಹಂಗಾರ ಏನು ಹೆದರಿಕೆ ಮಾಡ್ಬೋದ್ರಿ? ಏನು ಫಾಯ್ದಿಂದ ಪಾರ್ರಿ? ಇಲ್ಲ, 5-6 ವರ್ಷದವರೆಗೆ ಮಗುಗೆ ಕಣ್ಣಿನ ಏನ್ ತೊಂದರೆ ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಅದು ಕಣ್ಣಿಂದ ಬೆಳವಣಿಗೆ ಚೆನ್ನಾಗೇ ಆಗಿದೆ. ಈ ಎಲ್ಲಾ ಪೂರ್ವಾವಧಿ ಜನಿಸಿದ ಇಲ್ಲ, ಪೂರ್ವಾವಧಿ ಜನಿಸಿದ ಎಲ್ಲಾ ಮಕ್ಕಳಿಗೂ ಇದು ಕಾಯಿಲೆ ಬರುವುದಿಲ್ಲ. ಅವು ಅಪಾಯಕಾರಿ ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ ಅಥವಾ ತೂಕ ತುಂಬಾ ಕಡಿಮೆ ಇದ್ರೆ ಅವಾಗಷ್ಟೇ ಇದು. ಹೌದು ಸರ್, ಹೌದು. ಅದರಲ್ಲಿಯೂ ಈಗ 100 ಮಕ್ಕಳು ಈ ತರ ಪೂರ್ವಾವಧಿ ಜನಿಸಿದ್ರೆ ಅದರಲ್ಲಿ ಬರೀ 30 ಅಥವಾ 40 ಮಕ್ಕಳಿಗೆ ಇದು ಬರುತ್ತೆ. ಅದರಲ್ಲೂ 30-40 ಮಕ್ಕಳಿಗೆ ಬಂದ್ರೇನು, ಅದರಲ್ಲಿ ಮತ್ತೆ 20 ಮಕ್ಕಳಿಗೆ ತಾನೇ ಸ್ಟೇಜ್ 1, ಸ್ಟೇಜ್ 2, ಹಂತ 1-2 ತಾನೇ ಕಡಿಮೆ ಆಗುತ್ತೆ. ಸೊ ಅದರಿಂದ ಏನೂ ಗೊತ್ತಾಗುವುದಿಲ್ಲ. ಆದರೂ ಪೂರ್ವಾವಧಿ ಜನಿಸಿದ್ದ ಮಕ್ಕಳಿಗೆ ಒಂದ್ಸಲ ಕಣ್ಣಿನ ಟೆಸ್ಟ್ ಮಾಡಿಸೋದು ಒಳ್ಳೆಯದು. ನಮಸ್ಕಾರ ಸರ್. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ನಾನು ಶಿರೋಳದಿಂದ ಉದಯ ಟೇಲರ್ ಮೇಡಮ್ ಮಾತಾಡ್ತಾ ಇರೋದು. ಹೇಳ್ರಿ ಉದಯ್ ಅವ್ರ, ಪ್ರಶ್ನೆ ಕೇಳ್ರಿ ಡಾಕ್ಟರ್ ಹತ್ರಕ್ಕೆ. ಇದ ಮೇಡಮ್, ಈಗ ರೆಟಿನೋಪತಿಗೂ ಕ್ಯಾಟ್ರಾಕ್ಟ್ಗೂ ಏನ್ ವ್ಯತ್ಯಾಸ ಐತಿ ಮೇಡಮ್? ಹಾ ಸರ್, ಇದು ಕ್ಯಾಟ್ರಾಕ್ಟ್ ಅಂದ್ರೆ ಕಣ್ಣಿಗೆ ಪೊರೆ ಬರುವುದು. ಪೊರೆ ಅಂದ್ರೆ ಮುಂದಿನ ಭಾಗದಲ್ಲಿ ಇರುತ್ತೆ, ಕಣ್ಣಿನ ಮುಂದಿನ ಭಾಗಕ್ಕೆ. ಈ ರೆಟಿನಾ ಅಂದ್ರೆ ಕಣ್ಣಿಂದ ಹಿಂದ್ಗಡೆ ಇರೋ ನರ ಇದು. ಈ ಕ್ಯಾಮ್ರಾ ತಗೊಂಡ್ರೆ ನೀವು ಮುಂದಿನ ಭಾಗ ಲೆನ್ಸ್ ಇರುತ್ತಲ್ಲ, ಅದು ನಿಮ್ ಪೊರೆ. ಈ ರೆಟಿನಾ ಅಂದ್ರೆ ಹಿಂದ್ಗಡೆ ನಿಮ್ದು ಫಿಲ್ಮ್ ರೀಲ್ ಹಾಕ್ತಿರಲ್ಲ, ಅದು ರೆಟಿನಾ. ಆದ್ರೆ ಮೇಡಮ್, ಈಗ ಈಗ ಕ್ಯಾಟ್ರಾಕ್ಟ್ ಆಗಿದೆ ಅಂತ ಹೇಳಿದ್ದಾರೆ ನಮ್ಮ ಮಗಳಿಗೆ, ಆದ್ರೆ ಈಗ ಆಯುಷ್ಮಾನ್ ಕಾರ್ಡ್ ಇದೆ ಅಲ್ಲ ಮೇಡಮ್? ಹಾ ಸರ್. ಅದು ತೋರಿಸಿದ್ರೆ 2-3 ಕಡೆ ತೋರಿಸಿದ್ವಿ ನಾವು ಈಗ ಹುಬ್ಳಿ ಒಳಗ, ಅದು ಲಭ್ಯವಿಲ್ಲ ಅಂತಾರ. ಆದ್ರೆ ಅಡ್ವರ್ಟೈಸ್ ಮಾತ್ರ 5 ಲಕ್ಷ ಮಟ ಫ್ರೀ ಐತೆ ಅಂತಾರ ಮೇಡಮ್, ಅದಕ್ಕೆ ಅದ್ರ ಬಗ್ಗೆ ಏನಾರು ಹೇಳ್ತೀರಾ? ಹೌದು ಸರ್, ಇದು ಈ ಟಾಪಿಕ್ಗೆ ಸಂಬಂಧಪಟ್ಟಿಲ್ಲ, ಆದ್ರೆ ನಾನೇನ್ ಹೇಳ್ತೇನೆ ಅಂದ್ರೆ ಆರೋಗ್ಯದೇನ್ ಕಾರ್ಡ್ ಇದೆಲ್ಲ ನಿಮ್ದು ಆಯುಷ್ಮಾನ್ ಭಾರತ, ಅದರಲ್ಲಿ ಗೌರ್ಮೆಂಟ್ ಆಸ್ಪತ್ರೆನಲ್ಲಿ ಯಾವ್ದು ಚಿಕಿತ್ಸೆ ಆಗಲ್ವೋ ಅದ್ರದಷ್ಟೇ ಅವರು ಪ್ರೈವೇಟ್ ಆಸ್ಪತ್ರೆಗಳಿಗೆ ಪರ್ಮಿಷನ್ ಕೊಟ್ಟಿರ್ತಾರೆ. ಕೇಳಿದ್ರೆ ಇಲ್ಲ ಅಂತಾರೆ ಮೇಡಮ್, ಅದಕ್ಕೆ ಕೇಳಿದೆ. ಅದೇ ನೀವು ವಿಚಾರಿಸ್ ನೋಡಿ, ನಿಮ್ಮ ಹತ್ರದ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೇಳಿ ನೋಡಿ, ಇಲ್ಲ ಅಂದ್ರೆ ನೀವು ನಮ್ಮ SDM ಆಸ್ಪತ್ರೆಯಲ್ಲಿ ವಿಚಾರಿಸಬಹುದು. ನಿಮ್ಮಲ್ಲಿ ಲಭ್ಯ ಇದೆ ಮೇಡಮ್? ನೀವು ಬಂದು ಅದು ಲಿಸ್ಟ್ ಚೆಕ್ ಮಾಡ್ಕೋಬೇಕಾಗುತ್ತೆ ಸರ್, ಅದ್ರಲ್ಲಿ ಕವರ್ಡ್ ಇದ್ರೆ ಬರುತ್ತೆ. ಥ್ಯಾಂಕ್ ಯು ಮೇಡಮ್. ಹಾ ಸರ್, ನಮಸ್ಕಾರ. ಹಲೋ, ಹಲೋ. ಹಾ ಹೇಳ್ರಿ, ತಾವ್ ಏನಿದ್ ಮಾತಾಡ್ತಿದ್ರಿ? ತಮ್ಮ ಹೆಸರು? ನಾವು ರಾಯಬಾಗಿಂದ ಭೀಮರಾವ್ ಕೊಕ್ಕಟೆ ಮಾತಾಡಿದ್ರಿ. ನಮ್ಮಲ್ಲಿ 1 ವರ್ಷದ ಮಗು ಐತ್ರಿ, ಪೂರ್ತಿ ದಿವಸ ಗಂಡ ಹುಟ್ಟೈತ್ರಿ, ಕಣ್ಣ ಸಣ್ಣದವ್ರಿ. ಹಾ ಸರ್. ಕಣ್ಣು ಸಣ್ಣು ಅಂದ್ರೆ ನಿಮ್ಗೆ ಯಾವ ತರ ಸಣ್ಣ ಅನ್ಸುತ್ತೆ, ಕಣ್ಣು ರೆಪ್ಪೆ ಸಣ್ಣ ಅನ್ಸುತ್ತೋ ಅಥವಾ ಕರಿ ಗುಡ್ಡೆ ಸಣ್ಣ ಕಾಣ್ತದೋ? ಗುಡ್ಡೆ ಸಣ್ಣದವ್ರೆ. ಹೌದು, ನಿಮ್ಮನ್ನೆಲ್ಲ ಗುರುತಿಸೋದು ನೋಡೋದು ಎಲ್ಲ ಮಾಡುತ್ತ ಮಗು? ಮಾಡ್ತಿದ್ರಿ. ಹಂಗಿದ್ದಾಗ ಒಬ್ಬೊಬ್ಬರದ್ದು ಕಣ್ಣು ಸೈಜ್ ಸಣ್ಣ ಇರುತ್ತೆ ಸರ್, ಅದರಿಂದ ಏನು ಹೆದರೋ ಅಂತದ್ದು ಏನು ಇರೋದಿಲ್ಲ. ಆದರೆ ಒಂದ್ಸಲ ಆಸ್ಪತ್ರೆಗೆ ಕರ್ಕೊಂಬಂದು ಅಕ್ಷಿಪಟಲದ ಒಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ನಮಸ್ಕಾರ ಸರ್. ಹಾಂ ಸರ್, ನಮಸ್ಕಾರ. ಹಲೋ ಹಲೋ ಹಲೋ. ಹಾಂ ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ನಾ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಸಾಯಿಮುಲ್ಲಾ ಅಂತ. ಕೇಳ್ರಿ ಡಾಕ್ಟರ್ ಹತ್ರ ನಿಮ್ ಪ್ರಶ್ನೆ ಏನು ಅಂತ. ನಮ್ಮದು ನರ ಡ್ಯಾಮೇಜ್ ಆಗಿದೆ. ಹಾಂ ಸರ್ ಹೇಳಿ. ಅದ್ರ ಬಗ್ಗೆ ಏನ್ ಚಿಕಿತ್ಸೆ ಇದೆಯೇನು? ಅಂದ್ರೆ ನಿಮ್ ನರ ಡ್ಯಾಮೇಜ್ ಅಂದ್ರೆ ನಿಮ್ದಾಗಿದೆಯಾ ಮಗುವಿಂದಾಗಿದೆಯಾ? ನಮ್ಮದು. ಹೌದು, ನಿಮ್ಮ ವಯಸ್ಸು ಎಷ್ಟು ಸರ್? 25. ಅಂದ್ರೆ ಕಣ್ಣಿನ ನರಕ್ಕೆ ಬಹಳಷ್ಟು ಕಾಯಿಲೆಗಳು ಬರುವ ಸಾಧ್ಯತೆ ಇರುತ್ತೆ. ಅದು ಯಾವ ತರ ಡ್ಯಾಮೇಜ್ ಆಗಿದೆ, ಎಷ್ಟು ದಿವಸದಿಂದ ಆಗಿದೆ, ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ, ಅದಕ್ಕೆ ಏನಾರ ಆಪರೇಷನ್ ಮಾಡಬಹುದಾ, ಇದನ್ನ ನಾವು ನೋಡಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಅದು ಆಗಿ ಒಂದು 8 ವರ್ಷ ಆಯ್ತು. ಅದೇ ಸರ್, ಅದು ಹೇಗಾಯ್ತು ಹೆಂಗಾಯ್ತು ಅದನ್ನೆಲ್ಲ ನಾವು ನೋಡಿ ತಿಳ್ಕೋಬೇಕಾಗತ್ತೆ. ಏನಾದರೂ ಅದರಲ್ಲಿ ಸರಿಪಡಿಸುವಂಥದ್ದಿತ್ತು ಅಂದರೆ ಖಂಡಿತ ಚಿಕಿತ್ಸೆ ಮಾಡಬಹುದು. ಇದಕ್ಕೆ ಅಕ್ಷಿಪಟಲ ತಜ್ಞರು ಅಂದರೆ ರೆಟಿನಾ ಸ್ಪೆಷಲಿಸ್ಟ್ ಹತ್ರ ನೀವು ಟೆಸ್ಟ್ ಮಾಡಿಸ್ಕೋಬೇಕಾಗತ್ತೆ. ಐ ಡ್ರಾಪ್ಸ್ ಅಲ್ಲಿ ಇದು ಆಗುತ್ತೋ ಇಲ್ಲೋ ಫೋನ್ನಲ್ಲಿ ಹೇಳೋದು ಕಷ್ಟ ಆಗುತ್ತೆ ಸರ್. ನೀವು ಒಂದ್ಸಲ ಬಂದು ಡ್ರಾಪ್ಸ್ ಹಾಕಿಸ್ಕೊಂಡು ಟೆಸ್ಟ್ ಮಾಡಿಸ್ಕೊಳ್ಳಿ, ಅದನ್ನ ನೋಡಿ ನಾನು ಖಂಡಿತ ನಿಮಗೆ ಹೇಳ್ತೇನೆ. ಹಲೋ ಹಲೋ ಹಲೋ ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ಹಲೋ ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ನಾವು ಮುದೋಡ್ ತಾಲೂಕು ಕಿಲ್ಲಾಸ್ಕೋಟಿಂದ ರೀ. ಮೇಡಮ್, ನಾವು 20 ವರ್ಷದಿಂದ ಟೈಲರಿಂಗ್ ಕೆಲಸ ಮಾಡ್ತೀವಿ ರೀ. ಚಸ್ಮಾ ಬಂದದ್ರಿ ಸರ, ಮತ್ತೆ ಸ್ವಲ್ಪ ಕಣ್ಣ ಏಕ ಉರಿತಾವ್ರಿ, ಗವಾಗವತ್ತಾವು, ಸ್ವಲ್ಪ ಕಣ್ಣಿಗೆ ತ್ರಾಸ ಆದ್ರಿ. ಅದ್ರ ಸಂಬಂಧ ಅದಕ್ಕೇನ ಪ್ರಾಬ್ಲಮ್ ಏನಾಗಿರೋದು? ಇವತ್ತು ಆಕ್ಚುಲಿ ಮಕ್ಕಳಲ್ಲಿ ರೆಟಿನೋಪತಿ ಅನ್ನೋ ವಿಷಯದ ಬಗ್ಗೆ ಡಾಕ್ಟರ್ ಮಾತಾಡ್ತಿದ್ದಾರೆ. ಆದ್ರೂ ಈಗ ನೀವು ಕೇಳಿದ ಪ್ರಶ್ನೆಗೆ ಡಾಕ್ಟರ್ ಏನು ಹೇಳ್ತಾರೆ ಕೇಳೋಣಂತೆ. ಹಾಂ ಮೇಡಮ್. ಹಾಂ ನಮಸ್ಕಾರ ಸರ್. ಹಾಂ, ನಿಮ್ಮ ಕಣ್ಣಿಂದ ಪ್ರಾಬ್ಲಮ್, ಇದು ತುಂಬ ಕಾಮನ್ನು, ತುಂಬ ಸಾಮಾನ್ಯವಾಗಿ ನಾವು ನೋಡ್ತೀವಿ. ಕಣ್ಣು ಉರಿಯೋದು, ಕಣ್ಣು ಡ್ರೈ ಅನ್ಸೋದು, ಒಣ ಒಣ ಅನ್ಸೋದು ಬಹಳ ಸಾಮಾನ್ಯ. ಇದು ನೇತ್ರ ತಜ್ಞರ ಹತ್ರ ಒಂದ್ಸಲ ಟೆಸ್ಟ್ ಮಾಡಿಸ್ಕೊಂಡು ಅದಕ್ಕೆ ಸೂಕ್ತವಾದ ಔಷಧಿಯನ್ನು ತಗೋಬೇಕಾಗತ್ತೆ. ಓಕೆ, ನಮಸ್ಕಾರ. ಹಲೋ ಹಲೋ ಹಲೋ, ಯಾಕೋ ಉತ್ತರ ಬರ್ತಾ ಇಲ್ಲ. ಹಲೋ ಹಲೋ ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ರಾಯಬಾಗ ತಾಲೂಕು ಕೋರಿಗುಡ್ದಿಂದ್ರಿ ಮೇಡಮ್. ನರಗಟ್ಟಿ ಮಾತಾಡಿದ್ರಿ. ಗ್ಲುಕೋಮಾ ಕಾಯಿಲೆ ಆಗಿದೆ ಹೇಳ್ಯಾರ್ರಿ ಕಣ್ಣಿಗೆ. ಹಾ ಸರ್. ಹಾ, ಎಲ್ಲ ಕಡೆ ತೋರಿಸಿವಿ ರೀ, ಅದರ ಏಜ್ 70 ಅದ್ರ ನಂಗೆ. ಹಾ ಸರ್. ಅದಕ್ಕೇನು ಪರಿಹಾರ ಏನದ ಅಂತ ಕೇಳಿ. ಗ್ಲುಕೋಮಾ ಅಂದ್ರೆ ಕಣ್ಣಿಗೆ ಒತ್ತಡ ಹೆಚ್ಚಾಗುತ್ತೆ, ಅಂದ್ರೆ ಕಾಚು ಬಿಂದು ಅಂತೇವ್ ನಾವು, ಪ್ರೆಷರ್ ಹೆಚ್ಚಾಗ್ತದ. ಹಿಂಗಿದ್ದಾಗ ನಾವು ಅದಕ್ಕೆ ಕಣ್ಣಿನ ಐ ಡ್ರಾಪ್ಸ್ ಹಾಕಿ ಕಂಟ್ರೋಲ್ ಮಾಡಬಹುದು. ಐ ಡ್ರಾಪ್ಸ್ ಕೊಟ್ಟಾರಿ ಎಲ್ಲ ಕಡೆ, ಹುಬ್ಳಿ ನಾರಾಯಣ ಹಾಸ್ಪಿಟಲ್ಕ್ಕೂ, ಎಂಎನ್ ಜೋಶಿ ಡಾಕ್ಟರ್ ಕಡೆ ತೋರಿಸಿನ್ರಿ. ಹಾ ಸರ್. ಹಾ ಮೇಡಮ್, ಅದು ಡ್ರಾಪ್ಸ್ ಹಾಕಿದ್ಮೇಲೆ ನಿಮ್ದು ಪ್ರೆಷರ್ ಎಷ್ಟು ಕಂಟ್ರೋಲ್ ಇದೆ, ಅದರಿಂದ ನರಕ್ಕೆ ಎಷ್ಟು ಡ್ಯಾಮೇಜ್ ಆಗಿದೆ, ಅದನ್ನ ನಾವು ನೋಡಬೇಕಾಗತ್ತೆ. ಹೌದ್ರಿ ಮೇಡಮ್. ಪರೀಕ್ಷೆ ಮಾಡಿ ಇದಕ್ಕೆ ಒಂದು ಉಪಾಯ ನಾವು ನಿಮಗೆ ಹೇಳ್ಬೋದು. ಒಂದು 10 ಇಯರ್ಸ್ ಬ್ಯಾಕ್ ರೀ ನಾನು STM ತೋರಿಸಿನ್ರಿ ಮೇಡಮ್. ಹಾ ಸರ್. ಅದು ಒಮ್ಮೆ ಇನ್ನೊಮ್ಮೆ ನಾವು ನೋಡ್ಬಿಟ್ಟು ಪ್ರೆಷರ್ ಈಗ ಕಂಟ್ರೋಲ್ ಇದೆಯೋ ಇಲ್ವೋ ನೋಡ್ಕೊಂಡು ಮುಂದಿಂದ ನಾವು ವಿಚಾರ ಮಾಡ್ಬೇಕಾಗುತ್ತೆ. ಒಂದ್ಸಲ ಬರ್ತೀನಿ ಮೇಡಮ್. ಬನ್ನಿ ಸರ್. ಎಸ್. ನಮಸ್ಕಾರ ಮೇಡಮ್. ನಮಸ್ಕಾರ. ಹಲೋ. ನಮಸ್ಕಾರ ಮೇಡಮ್. ನಮಸ್ಕಾರ, ತಾವ್ ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ದಾವಣಗೆರೆ ವೀರಗೌಡ ಪಾಟೀಲ್. ಹೇಳ್ರಿ ವೀರಗೌಡ ಅವ್ರೆ. ಮೇಡಮ್, ಈಗ ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡಿಸುವಾಗ ಕಣ್ಣಲ್ಲಿ ಕಿವಿಯಲ್ಲಿ ಸ್ವಲ್ಪ ಹಿಂಗೆ ಎಣ್ಣೆ ಹಾಕ್ತಾ ಇರ್ತಾರೆ ಮೇಡಮ್. ಅದು ಎಷ್ಟು ಈಗ ಕಣ್ಣಲ್ಲಿ ಎಣ್ಣೆ ಹೋದರೆ ಇದು ಈ ತರದ ಸಮಸ್ಯೆಗೆ ಏನಾದರೂ ಅದು ಕನೆಕ್ಟ್ ಆಗ್ತದೆ ಅಥವಾ ಬೇರೆ ಸಮಸ್ಯೆಗಳೇನಾಗ್ತಾವ ಅಂತ ಒಂದು ಪ್ರಶ್ನೆ ಮೇಡಮ್. ಸರ್, ಕಣ್ಣಿನಲ್ಲಿ ಈ ಹೊರಗಡೆಯಿಂದ ನಾವು ಆಕ್ಚುಲಿ ಎಣ್ಣೆ ಏನು ಹಾಕೋ ಅವಶ್ಯಕತೆ ಇರುವುದಿಲ್ಲ. ಅಂದ್ರೆ ನಮ್ ಕಣ್ಣು ಹೆಂಗಿರುತ್ತೆ ಅಂದ್ರೆ ಅದರಲ್ಲೇ ಈ ಎಣ್ಣೆ ಅಂಶ ಇರುದು, ನೀರಿನ ಅಂಶ ಇರುದು, ಎಲ್ಲಾ ತರದ್ದು ಅಲ್ಲಿ ಕಣ್ಣೀರ್ ಏನ್ ಅಂತೀವಲ್ಲ ಅದ್ರಲ್ಲಿ ಎಲ್ಲಾದು ಇದೇ ಇರುತ್ತೆ. ನೀವು ಮತ್ತೆ ಅಡಿಷನಲ್ ಆಗಿ ಹಾಕೋದು ಅವಶ್ಯಕತೆ ಇರುವುದಿಲ್ಲ. ಹಾಕ್ಲಿಲ್ರೆ ಅದು ಒಳ್ಳೇದು, ಯಾಕಂದ್ರೆ ಏನು ಅದು ಸ್ವಚ್ಛ ಇರ್ತದಿಲ್ಲ, ಹೇಳಿಕ್ ಬರುದಿಲ್ಲ, ಮತ್ತೇನ್ರ ಇನ್ಫೆಕ್ಷನ್ ಆಯ್ತು ಅಂದ್ರೆ ತ್ರಾಸಾಗುತ್ತೆ ಮಕ್ಕಳಿಗೆ. ಅದೇ ಮೇಡಮ್, ಜನರಲ್ ಆಗಿ ಇನ್ನೊಂದು ಪ್ರಶ್ನೆ ಮೇಡಮ್, ಈಗ ಕೆಲವು ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಈಗ ಮಕ್ಕಳಿಗೆ ಕಣ್ಣಿಗೆ ನೀರು ಹಾಕೋತೇವಲ್ಲ ಮೇಡಮ್, ಅದು ಕೆಲವೊಬ್ಬರು ಏನಂತಾರೆ ಓಪನ್ ಆಗಿ ಹಾಕೊಂಡ್ರೆ ಹಾಕೋಬಾರ್ದು, ಕ್ಲೋಸ್ ಮಾಡಿ ಹಾಕ್ಬೇಕಂತಾರೆ, ಅದೇನ್ ಕರೆಕ್ಟ್ ಮೇಡಮ್? ಯಾವ ತರ ಹಾಕೋ ನೀರೇನ್ ಹಾಕಿದ್ರೆ ಕಣ್ಣಿಗೆ ಏನ್ ಅಂತ ತ್ರಾಸ ಏನಾಗುದಿಲ್ರಿ? ಅಕ್ಷಿಪಟಲ ಅಂದ್ರೆ ರೆಟಿನಾಗಂತೂ ಅದು ಒಳಗೆ ಹೋಗುದೇ ಇಲ್ಲ, ಸೊ ರೆಟಿನಾ ಅಂತ ಪ್ರಾಬ್ಲಮ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಲೋ, ಹಲೋ, ಹಾ ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ಸಂದೀಪ್ ಮಾತಾಡೋದ್ರಿ. ಸಂದೀಪ್ ಕೇಳ್ರಿ, ಡಾಕ್ಟರ್ ಹತ್ರ ಏನು ಇತ್ತು ವಿಷಯ ನಿಮ್ದು? ಕಣ್ಣಿಗೆ ಚಸ್ಮಾ ಗೊತ್ತೇಳಿ ಡಾಕ್ಟರ್. ಒಂದು ಜಾಹೀರಾತು ಬಂದಿತ್ತು, ಲೇಸರ್ ಟ್ರೀಟ್ಮೆಂಟ್ ತಗೊಂಡ್ರೆ ಚಸ್ಮಾ ಮತ್ತೆ ಕಾಂಟ್ಯಾಕ್ಟ್ ಲೆನ್ಸ್ ಎರಡು ಬೇಕಾಗುದಿಲ್ಲ ಅಂತ, ಹೌದೇನ್ರಿ ಸರ್? ನಿಮ್ದು ನಂಬರ್ ಎಷ್ಟಿದೆ ಕಣ್ಣಿನ ಚಶ್ಮಾದು? ಮೈನಸ್ ಇದೆ ಮೇಡಮ್, ಅದು ನಂಬರ್ ಗೊತ್ತಿಲ್ಲ, ಮೈನಸ್ ಅಂತ ಬಂದಿತ್ತು. ಅದು ಲೇಸರ್ ಟ್ರೀಟ್ಮೆಂಟ್ ಇಂದ ನಂಬರ್ ನಾವು ತೆಗೆಯಬಹುದು, ಆದ್ರೆ ತುಂಬಾ ಜಾಸ್ತಿ ನಂಬರ್ ಇದ್ರೆ ಅದು ಲೇಸರ್ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕೆ ಒಂದ್ಸಲ ಬಂದು ನೀವು ತಪಾಸಣೆ ಮಾಡಿಸ್ಕೊಳ್ಳಿ, ಎಷ್ಟು ನಂಬರ್ ಇದೆ, ನಿಮಗ್ ಲೇಸರ್ ಟ್ರೀಟ್ಮೆಂಟ್ ಆಗುತ್ತೋ ಆಗಲ್ವೋ ನಾವು ನೋಡ್ಬಿಟ್ಟು ನಿಮ್ಗೆ ಹೇಳ್ಬಹುದು. ಸರ್, ಹಲೋ, ಹಲೋ ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಿದ್ದೀರಿ? ಹಲೋ, ಹಲೋ, ಕಟ್ ಆಯ್ತು ಮತ್ತೆ. ಹಲೋ, ಹಲೋ, ಹಾ, ಎಲ್ಲಿಂದ ಮಾತಾಡ್ತಿದ್ದೀರಿ, ಹೆಸರು? ಸರ್, ನಿಮ್ಗೆ ವಯಸ್ಸೆಷ್ಟು ಸರ್? ವಯಸ್ಸು 40. ನಲ್ವತ್ತು? ನಿಮ್ ದೂರದೃಷ್ಟಿ ಮಂಜಾಗಿದ್ಯಾ, ಏನು ಹತ್ತಿರದ ಕಾಣ್ತಾ ಇಲ್ವಾ? ಅಕ್ಷರ ಏನು ಕಾಣೋದಿಲ್ರಿ, ಸಮೀಪ ಸಮೀಪ ಇದ್ದು ಕಾಣೋದಿಲ್ರಿ, ದೂರದೃಷ್ಟಿ ಐತ್ರಿ. ಹಾ ಸರ್, ಇದಕ್ಕೆ ನಾವು ನಾರ್ಮಲಿ 40 ನಂತರ ಎಲ್ಲರಿಗೂ ಓದಲಿಕ್ಕೆ ಬರೀಲಿಕ್ಕೆ ಅಥವಾ ಸಮೀಪದ ಕೆಲಸಕ್ಕೆ ಚಶ್ಮಾ ಬೇಕಾಗುತ್ತೆ. ಇದಕ್ಕೆ ಸಾಮಾನ್ಯ ಲ್ಯಾಂಗ್ವೇಜಲ್ಲಿ ನಾವು 40 ಅಂತಲೇ ಹೇಳ್ತೀವಿ. ಸಾಧಾರಣವಾಗಿ 40 ವಯಸ್ಸು ನಂತರನೇ ಶುರುವಾಗುತ್ತೆ. ಇದಕ್ಕೆ ನೀವು ಕಣ್ಣಿನ ತಪಾಸಣೆ ಮಾಡಿಸ್ಕೊಂಡು ಚಶ್ಮಾ ಹಾಕ್ಕೊಂಡ್ರೆ ಈ ಪ್ರಾಬ್ಲಮ್, ಈ ನಿಮ್ದೇನು ಸಮಸ್ಯೆ ಇದೆಲ್ಲ ಅದಕ್ಕೆ ಪರಿಹಾರ ಆಗುತ್ತೆ. ಹಾ ಸರ್, ಹಲೋ, ಹಲೋ, ಹಲೋ ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ನಾನು ರಾಮಣ್ಣ ತಾಲೂಕು ಸುಳ್ವಳ್ಳಿ ಗ್ರಾಮದಿಂದ ಮಾತಾಡೋದು ಮೇಡಮ್. ನಮ್ಗೆ ವಿಶಾಲಕ್ಷ್ಮಿ ಮೇಡಮ್, ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ನಮ್ಮ ಸಮಸ್ಯೆ ರೀ, ನಮ್ಮ ಮಮ್ಮಿಗೆ ರೀ ಸೌಂಟಿ ತಗೊಂಡ್ರಿ ಈಗ ರೀ. ಹಾ ಸರ್, ಹಿಂದಾಡಿ ಸರಿ, ಅದನ್ನ ಒಂದು ಕಣ್ಣಿಗೆ ಏನೋ ಪರಿ ಬಂದಂತೆ, ಅದನ್ನ ಏನಂತಾರೆ ಹೋಗಿ ಎಫೆಕ್ಟ್ ಏನು ಅಂತಾರೆ ಒಳಗೆ ಹಾಕೋದ್ರಿ? ಲೆನ್ಸ್ ಸರ್. ಹಾಂ, ಲೆನ್ಸ್ ಹಾಕಿವ್ರಿ ಸರ್. ಹಾಕಿವ್ರಿ ಮೇಡಮ್. ಆದ್ರೆ ಇನ್ನೊಂದು ಕಣ್ಣು ಮುಂದೆ ಏನು ಇಲ್ಲ, ಓಕೆ ಐತ್ರಿ. ಅದ ಅದಕ್ಕೆ ಮುಂದೆ ಏನು ಮಾಡಬೇಕು, ಏನು ಮಾಡಬಾರ್ದು ನಮ್ಗೆ ಸಲಹೆ ಬೇಕಾಯ್ತ್ರಿ ಮೇಡಮ್. ಅಲ್ಲ ಅಂದ್ರೆ ಆಪರೇಷನ್ ಆಗಿರೋ ಕಣ್ಣಿಗೆ ಕೇಳ್ತಾ ಇದ್ದೀರಾ ಅಥವಾ ಇನ್ನೊಂದು ಕಣ್ಣಿಗೆ ಕೇಳ್ತಾ ಇದ್ದೀರಾ? ಇನ್ನೊಂದು ಕಣ್ಣು. ಅದ್ರಲ್ಲಿ ಚೆನ್ನಾಗಿ ಕಾಣಿಸುತ್ತ ಅವ್ರಿಗೆ? ಕಾಣಿಸ್ತಾ ಇದ್ರೆ ಮೊನ್ನೆ ಹೋಗಿದ್ದು ನಾವು. ಹಾಂ, ಹಾಸ್ಪಿಟ್ಲಿಗೆ. ಹಾಂ ಸರ್. ಐಸ್ ಪೇಷಂಟ್ ಹೋಗಕ್ ಹೋಗಿದ್ರು, ನಾವು ಮೂರ್ಲಿ ಕಾಲು ಹೋಗಕ್ ಹೋಗಿದ್ರು. ಅದ್ರದ್ದೇನು ಸಮಸ್ಯೆ ಇಲ್ಲ, ಏನ್ ಬಿಡ್ರಿ, ಆರಾಮಿರ ಅಂತ ನಿಮ್ಮ ಕ್ಲಾರಿಫಿಕೇಶನ್ ನಾವು ಹಂಗೆ ಆರಾಮ ಇರ್ಬೇಕು ಇರಬಾರ್ದು ಅಂತ ನಿಮ್ ಕ್ಲಾರಿಫಿಕೇಶನ್ ಓನ್ಲಿ ಮೇಡಮ್. ಸರ್, ಈಗ ಆ ಕಣ್ಣಲ್ಲೂ ಅವರಿಗೆ ದೃಷ್ಟಿ ಮಂಜ ಆದ್ರೆ ಅದರಲ್ಲಿ ಪರಿಯೇ ಬಂದಿದೆ ಅಂತ ಸಾಧ್ಯತೆ ಇರುತ್ತೆ. ಸೊ ಅವರಿಗೆ ಕ್ಲಿಯರ್ ಕಾಣ್ತಾ ಇತ್ತು ಅಂದ್ರೆ ಅದನ್ನೇನ್ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅದರಲ್ಲಿ ಏನಾದ್ರೂ ಕಣ್ಣು ಮಂಜಾಯ್ತು ಅಂದ್ರೆ ಮತ್ತೆ ಕಣ್ಣು ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. ಅದರಲ್ಲಿ ಪರಿ ಇದ್ರೆ ಅದರಲ್ಲಿನು ಪರಿ ಆಪರೇಷನ್ ಬೇಕಾಗುತ್ತೆ. ಹೌದ್ರಿ, ಎರಡನೇ ಕಣ್ಣು ಪರಿ ಆಪರೇಷನ್ ಆಗಿರೋ ಕಣ್ಣಂತೂ ಈಗ ಸ್ವಚ್ಛ ಕಾಣ್ತಾ ಇದೆ ಅವ್ರಿಗೆ. ಹಾ ಸರ್, ಹೇಳಿ. ಹಂಗಿದ್ರೆ ಏನ್ ನೀವು ಚಿಂತೆ ಮಾಡ್ಬೇಡ್ರಿ, ಕಣ್ಣು ಹಂಗೇನ್ರ ಮಂಜ್ ಅನ್ಸಿದ್ವು ಅಂದ್ರೆ ನೇತ್ರ ತಜ್ಞರ ಭೇಟಿ ಆಗಬೇಕು. ಈಗ ಭೇಟಿ ಇದ್ರಿ ಅಲ್ಲ ಓಕೆ ಇದ್ರಿ. ನಿಮ್ಮ ನಿಮ್ಮ ಸಲಹೆ ಸೂಚನೆಗೆ ತುಂಬಾ ತುಂಬಾ ನಮಸ್ಕಾರ ಮೇಡಮ್. ಹಾ ಸರ್ ನಮಸ್ಕಾರ. ಹಲೋ ಹಲೋ ಹೇಳಿ. ಯಾಕೋ ಅಷ್ಟು ಕ್ಲಿಯರ್ ಇಲ್ಲ ಹೇಳ್ರಿ ನಮಗೆ. ಬಿಸಿನೀರು ಒಳ್ಳೆಯದ್ರು ತಣ್ಣೀರು ಒಳ್ಳೆಯದ್ರು ಪ್ರಶ್ನೆ ಇನ್ನೊಮ್ಮೆ ಕೇಳಿ. ಸರಿ ಕೇಳ್ತಾ ಇರ್ಲಿಲ್ಲ. ಕಣ್ಣುಗಳ ಸಂರಕ್ಷಣೆಯಲ್ಲಿ ಮಕ್ಕಳಿಗೆ ಆಗಿರ್ಬೋದ್ರು ದೊಡ್ಡವ್ರಿಗೆ ಆಗಿರ್ಬೋದ್ರು ಏನು ಬಿಸಿನೀರು ಒಳ್ಳೆಯದ್ರು ತಣ್ಣೀರು ಒಳ್ಳೆಯದ್ರು ಕಣ್ಣುಗಳ ಸಂರಕ್ಷಣೆಗೆ? ಕಣ್ಣು ನೀವು ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ತುಂಬಾ ಬಿಸಿನೀರು ಬಳಸಬಾರ್ದು, ಅಲ್ಲಿ ತುಂಬಾ ತಣ್ಣೀರನ್ನು ಬಳಸಬಾರ್ದು. ಉಗುರು ಬೆಚ್ಚ ನೀರು ಸಾದಾ ನೀರಿನಲ್ಲಿ ಕಣ್ಣು ತೊಳ್ಕೋಬಹುದು. ಇಲ್ಲ ಇಲ್ಲ ಏನೂ ಎಫೆಕ್ಟ್ ಆಗೋದಿಲ್ಲ ಸರ್, ಸ್ವಚ್ಛ ನೀರಿದ್ರೆ ಆಯ್ತು. ಹಾ ಸರ್ ನಮಸ್ಕಾರ. ಹಲೋ ಹಲೋ ಹಲೋ ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ, ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ಮೇಡಮ್ ಮಾಂತೇಶ್ ಪಾಟೀಲ್, ಸಿದ್ದಾಪುರ ಮೇಡಮ್, ಚಿಕ್ಕೋಡಿ ತಾಲೂಕ್. ಸರಿ ಸರಿ, ನಿಮ್ ಪ್ರಶ್ನೆ ಕೇಳ್ರಿ ಡಾಕ್ಟರ್ ಹತ್ರಕ್ಕೆ. ಇದು ಒಂದ್ ಕಣ್ಣು ಆಪರೇಷನ್ ಅಂದ್ರೆ ನೀವು ಪರಿ ಆಪರೇಷನ್ ಮಾಡಿಸಿದೀರಾ? ಮತ್ತೆ ಇನ್ನೊಂದ್ ಕಣ್ಣಲ್ಲೂ ಪರಿ ಇರೋ ಸಾಧ್ಯತೆ ಇರುತ್ತೆ. ಪರಿ ಆಪರೇಷನ್ ಆಗಿದ್ ಕಣ್ಣು ಇಲ್ಲ, ಎಡಗಡೆ ಕಣ್ಣು ಮೇಡಮ್. ಅದರಲ್ಲಿನೂ ಪರಿ ಇರೋ ಸಾಧ್ಯತೆ ಇರುತ್ತೆ ಸರ್, ಅದನ್ನು ಪರೀಕ್ಷೆ ಮಾಡಿಸ್ಕೊಳ್ಳಿ. ಪರಿ ಇತ್ತು ಅಂದ್ರೆ ಪರಿ ಆಪರೇಷನ್ ಮಾಡಿಸ್ಕೋಬೇಕಾಗತ್ತೆ. ಹಾ ಸರ್, ಈಗ ನಾವು ಅಗದಿ ಕ್ಲಿಯರ್ ಕಾಣಂಗಿಲ್ಲ ನೋಡ್ಬೇಕಾದ್ರೆ ದೊಡ್ಡ ಚಶ್ಮಾದ ಯಾವ್ದಾವೆ ಮೇಡಮ್? ಅಲ್ಲ ಅಂದ್ರೆ ನೀವು ಚಶ್ಮಾ ಬಳಸ್ತೀರಾ ಈಗ? ಚಶ್ಮಾ ಬಳಸಿಲ್ಲ ಮೇಡಮ್. ಅದು ಒಂದ್ಸಲ ಪರೀಕ್ಷೆ ಮಾಡಿಸ್ಕೋಬೇಕಾಗತ್ತೆ ಸರ್, ಅದು ಚಶ್ಮಾ ಇಂದ ಕರೆಕ್ಷನ್ ಆಗುವಂತದ್ ಪ್ರಾಬ್ಲಮ್ ಇದೆಯಾ ಅಥವಾ? ಅಲ್ಲ ಅಂದ್ರೆ ಕಣ್ಣಿನ ಅಕ್ಷಿಪಟಲಕ್ಕೆ ತೊಂದರೆ ಇದ್ರೆ ಅದು ಚಶ್ಮಾ ಇಂದ ಸರಿಪಡಿಸ್ಲಿಕ್ಕೆ ಆಗುದಿಲ್ಲ. ಹೌದ್ರಿ? ಸರ್ ಒಂದ್ಸಲ ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ, ನೋಡ್ಕೊಂಡು ಏನರ ಸಾಧ್ಯ ಇದ್ರೆ ನಾವು ಖಂಡಿತ ನಿಮ್ಗೆ ಸಹಾಯ ಮಾಡ್ತೀವಿ. ಓಕೆ ಸರ್. ಹಲೋ ನಮಸ್ಕಾರ ಮೇಡಮ್. ನಮಸ್ಕಾರ, ಎಲ್ಲಿಂದ ಮಾತಾಡ್ತಿದ್ದೀರಿ? ಬಸವನ್ ಬಾಗೇವಾಡಿಯಿಂದ ರಮೇಶ್ ಶರ್ಣರ್. ಕೇಳಿ ಡಾಕ್ಟರ್ ಹತ್ರಕ್ಕೆ, ಏನೇ ನಿಮ್ ಪ್ರಶ್ನೆ? ನಮಸ್ಕಾರ ಡಾಕ್ಟರ್ ಮೇಡಮ್. ಹಾ ನಮಸ್ಕಾರ ಸರ್, ಹೇಳಿ. ನಮ್ ಮನೆಯವ್ರಿಗ್ರಿ ಮೇಡಮ್ ಕಣ್ಣ ರೆಪ್ಪಿಗಳ ತುರಿಕ್ ಬರ್ತಾವ್ರಿ ಮೇಡಮ್. ನಾವು ಇಲ್ಲಿ ಅನುಗ್ರಹ ಬಿಜಾಪುರಕ್ ತೋರಿಸೇವ್ರಿ ಮೇಡಮ್. ಅವ್ರು ಕನ್ನಡಕ ಕೊಟ್ಟಾರಿ, ಆ ಕನ್ನಡಕ ಹಾಕ್ಲಿ ಬಿಡ್ಲಿ ಒಟ್ಟ ಹಿಂಗ ಹೊಲಕ್ಕ ಮನಿಗೆ ಹಿಂಗ ಏನೋ ಮನ್ಯಾಗೆ ಕಸನ ಹೊಡಿಲ್ರಿ, ತುರಿಕ್ ಚಾಲು ಹಾಕಾವ್ರಿ ಮೇಡಮ್ ರೆಪ್ಪಿಗಳು. ಇದು ಅದೇನ್ ತುರುಕಿ ಬರ್ತದ ಅಂತಿರಲ್ಲ ಸರ್, ಇದು ಅಲರ್ಜಿ ಅಂತ ಹೇಳ್ತೇವೆ ನಾವು. ಅಂದ್ರೆ ಧೂಳಿಗರ ಇರ್ಬೋದು ಅಥವಾ ಯಾವ್ದಾರ ಗಿಡ ಅಥವಾ ಹೂವಿಂದು ಅದು ಎದುರದಾರ ಪಾರ್ಟಿಕಲ್ ಇರ್ಬೋದು, ಅದಕ್ಕೆ ಅಲರ್ಜಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಯಾವ್ದು ಅದಕ್ಕೆ ಒಂದು ಅಂದ್ರೆ ಆ ಕಡೆ ಹೋಗ್ಬಾರ್ದು. ಬಟ್ ಈಗ ಅಲರ್ಜಿ ಯಾವ್ದ್ರಿಂದ ಆಗ್ತಾ ಇದೆ ಅಂತ ಹೇಳೋದು ತುಂಬಾ ಕಷ್ಟ. ಸೊ ನೀವು ನೋಡ್ಕೋಬೇಕು ಯಾವ ಕಡೆ ಹೋದಾಗ ಏನ್ ಮಾಡಿದಾಗ ಜಾಸ್ತಿ ಆಗತ್ತೆ, ಅದನ್ನ ಅವಾಯ್ಡ್ ಮಾಡ್ಬೇಕು. ಎರಡನೇದು, ಅಂತ ಕೆಲ್ಸ ಈಗ ಅನಿವಾರ್ಯ ಇರುತ್ತೆ, ಕಸ ಹೊಡಿಯೋದು ಅಥವಾ ಹೊಲಕ್ಕೆ ಹೋಗೋದು ಅನಿವಾರ್ಯ ಇರುತ್ತೆ. ಅಂತ ಕಡೆ ಹೋಗಿ ಬಂದ್ಮೇಲೆ ತಂಪು ನೀರಲ್ಲಿ ಸ್ವಚ್ಛ ನೀರಲ್ಲಿ ಕಣ್ಣನ್ನು ತೊಳ್ಕೋಬೇಕು. ಇದು ಮಾಡಿದ್ಮೇಲೂ ನಿಮ್ಗೆ ಅದು ಕಣ್ಣಲ್ಲಿ ತುರುಕಿ ಬರೋದು ಹಂಗೆ ಇತ್ತು ಅಂದ್ರೆ ಇದಕ್ಕೆ ನಾವು ಐ ಡ್ರಾಪ್ಸ್ ಬರ್ಕೊಡ್ತೇವೆ. ಬಟ್ ಪರೀಕ್ಷೆ ಮಾಡಿ ನೋಡಿ ಬರ್ಕೊಡ್ಬೇಕಾಗತ್ತೆ. ಈ ಬೈಕ್ ಮೇಲೆ ಇನ್ನೊಂದು ಪ್ರಶ್ನೆ ರೀ ಮೇಡಮ್, ಬೈಕ್ ಮೇಲೆ ಅಡ್ಡಾಡ್ತೇವಲ್ರಿ ಮೇಡಮ್, ಅದಕ್ಕ ನಾವು ಹುಳ ಬೀಳಬಾರ್ದು, ಗಾಳಿ ಹೆಚ್ಚಿ ಗಾಳಿ ಬಡದ್ ಕಣ್ಣು ನೀರ್ ಬಡಿಬಾರ್ದು ಅಂತ ಹೇಳಿ ರಕ್ಷಣೆಗಾಗಿ ಹಾಕೋತೇವಲ್ರಿ ಮೇಡಮ್ ಕನ್ನಡಕ, ಅದನ್ನ ತೋರಿಸಿ ನಿಮ್ ಹತ್ರ ಕಣ್ಣಿನ ತಜ್ಞರ ಕಡೆ ತೋರಿಸಿ ಹಾಕೊಳ್ಳೋದು ಒಳ್ಳೇದೇನ್? ಹೊರಗಡೆ ಎಲ್ಲಿ ಸಿಕ್ಕರು ತಗೊಂಡ್ ಹಾಕೋಬಹುದ್ರಿ ಮೇಡಮ್? ಸರ್ ಅದ ಹಾಕೊಂಡ್ರೆ ಅದಕ್ಕೆ ನಂಬರ್ ಇರೋದಿಲ್ರಿ, ಕವರ್ ಇರೋ ಚಶ್ಮಾ ಇರುತ್ತೆ ಅದು. ಬಟ್ ಅದಕ್ಕಿಂತ ನೀವು ಹೆಲ್ಮೆಟ್ ಮುಂದ್ಗಡೆ ಕವರ್ ಇರೋದ್ ತಗೊಂಡ್ರೆ ಅದ ಇನ್ನೂ ನಿಮಗ್ ಸೇಫ್ಟಿನೂ ಹೌದು, ಕಣ್ಣಿಗೆ ಪ್ರೊಟೆಕ್ಷನ್ ಹೌದು. ಹೌದ್ರಿ ಮೇಡಮ್. ಹೌದ್ ಸರ್. ನಮಸ್ಕಾರ ಮೇಡಮ್. ಹಾ ಸರ್ ನಮಸ್ಕಾರ. ಹಲೋ ಹಲೋ ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ಐನಾಪುರದಿಂದ ಮುರಿಯಪ್ಪ ಮಲಗಾವ ರೀ ಸರ್. ಕೇಳ್ರಿ ಡಾಕ್ಟರ್, ನಿಮ್ ಪ್ರಶ್ನೆ ಏನು ಅಂತ? ವಯಸ್ಸು ರೀ 66. ಹಾ ಸರ್ ಹೇಳಿ. ಎಡಗಣ್ಣು ಸ್ವಲ್ಪ ಡಿಮ್ ಆಗಿದ್ದಾರೆ. ಹಾ ಸರ್, ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ನೀವು ಹೇಳಿ. ಸರಿ, ನಿಮ್ಗೆ ಶುಗರು ಅಥವಾ ಬಿ ಪಿ ಕಾಯಿಲೆ ಯಾವ್ದಾರು ಇದೆಯಾ? ಏನೋ ಇಲ್ರಿ. ಸರಿ, ಹಂಗಿದ್ರೆ ವಯಸ್ಸಾದ್ಮೇಲೆ ಒಮ್ಮೊಮ್ಮೆ ಚಶ್ಮಾ ನಂಬರ್ ಬರುತ್ತೆ ಅಥವಾ ಕಣ್ಣಲ್ಲಿ ಪರೇ ಬರೋ ಸಾಧ್ಯತೆ ಇರುತ್ತೆ. ಒಂದಿಷ್ಟು ಅಕ್ಷಿಪಟಲ ತೊಂದರೆನೂ ಇರಬಹುದು. ಒಂದ್ಸಲ ಅದನ್ನ ಡೀಟೇಲ್ ಆಗಿ ನಾವು ಪರೀಕ್ಷೆ ಮಾಡಿ ನೋಡ್ಬೇಕಾಗತ್ತೆ. ನೋಡಿಕೊಂಡು ಚಶ್ಮಾನಲ್ಲೇ ನಾವು ಅದನ್ನ ಸರಿಪಡಿಸ್ಬೋದು ಅಂದರೆ ಚಶ್ಮಾ ಬರ್ಕೊಡ್ತೇವೆ. ಇಲ್ಲ, ಇದು ಎಸ್ ಡಿ ಎಂ ವೈದ್ಯಕೀಯ ಕಾಲೇಜಿಗೆ ಬಂದು ಭೇಟಿ ಆಗ್ಬೋದು. ನಾವು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೇವೆ ಇವರು ಎಷ್ಟು ಎಲ್ಲಿ ಸಿಗ್ತಾರೆ ಎಷ್ಟೊತ್ತಿಗೆ ಅಂತೆಲ್ಲ. ಹಾಂ ಸರ್. ಹಲೋ ಹಲೋ ಹಲೋ ಹೇಳಿ ಮೇಡಮ್. ಹಾ, ನಿಮ್ ರೇಡಿಯೋ ಸೆಟ್ ಅನ್ನು ಸ್ವಲ್ಪ ದೂರ ಇಟ್ಕೊಂಡು ಮಾತಾಡ್ರಿ. ಹಾ ಕೇಳ್ರಿ ಪ್ರಶ್ನೆ ಡಾಕ್ಟರ್ ಹತ್ರ. ತಾವ್ ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ನಮ್ಮ ಹೆಸರು ಅಂಬರೀಶ್ ಮೇಡಮ್. ಹಾ, ಊರು? ಊರು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಮೇಡಮ್. ಕೇಳ್ರಿ ಕೇಳ್ರಿ ಪ್ರಶ್ನೆ ಡಾಕ್ಟರ್ ಹತ್ರಕ್ಕೆ. ಮೇಡಮ್, ನಮ್ದು ಎರಡು ಕಣ್ಣು ಆಪರೇಷನ್ ಆಗಿದೆ ಮೇಡಮ್. ಹಾ ಸರ್. ಹೇಳಿ, ಯಾಕೆ ಕೇಳಿಸ್ತೀನಿ ನಿಮಗೆ. ಎರಡು ಕಣ್ಣು ಆಪರೇಷನ್ ಆಗಿದೆ ಮೇಡಮ್. ಚಶ್ಮಾ ಡೈಲಿ ಇಟ್ಕೋಬೇಕಾ? ಏನು, ನಾನು 2 ವರ್ಷ ಆಯ್ತು ಮೇಡಮ್ ಎರಡು ಕಣ್ಣು ಆಪರೇಷನ್ ಆಗಿ. ಹಾ ಸರ್. ಅದು ಚಶ್ಮಾ ಇಟ್ಕೊಂಡಿಲ್ಲ ಮೇಡಮ್, ಹಂಗೆ ತಿರುಗಾಡ್ತಾ ಇದ್ದೀನಿ. ಡೈಲಿ ಚಶ್ಮಾ ಇಟ್ಕೋಬೇಕಾ ಇಟ್ಕೋಬಾರ್ದ ಅಂತ ಒಂದು ಪ್ರಶ್ನೆ ಬಂತು, ಅದಕ್ಕೆ ಫೋನ್ ಮಾಡಿದೆ ಮೇಡಮ್. ನಿಮ್ಗೆ ವಯಸ್ಸು ಎಷ್ಟು ಸರ್? ಈಗ 56-58 ಐತೆ ಮೇಡಮ್. ಓಕೆ. ಆಪರೇಷನ್ ಅಂದ್ರೆ ಏನು, ಪರಿ ಆಪರೇಷನ್ ಮಾಡಿಸ್ಕೊಂಡಿದ್ದೀರಾ? ಇಲ್ರಿ ಮೇಡಮ್, ಇದು ಒಳಗಡೆ ಇದಾಗ್ತದೆ. ಏನು ಹೇಳಿ? ಒಳಗಡೆ ಕಣ್ಣಾಗ ಇದಾಗ್ತಾರಲ್ರಿ ಮೇಡಮ್, ಅದೇನು ಲೆನ್ಸ್ ಹಾಕೋ ಆಪರೇಷನ್? ಅದೇ, ಅದು ಪರಿ ಆಪರೇಷನ್ ಮಾಡಿ ಲೆನ್ಸ್ ಹಾಕಿರ್ತಾರೆ. ಲೆನ್ಸ್ ಹಾಕಿದ ನಂತರ ಸಾಮಾನ್ಯವಾಗಿ ದೂರದೃಷ್ಟಿ ಚೆನ್ನಾಗಿ ಕಾಣುತ್ತೆ. ಓದ್ಲಿಕ್ಕೆ ಸಣ್ಣ ಅಕ್ಷರ ಅಥವಾ ಏನರ ಹತ್ತಿರದ ಕೆಲಸ ಮಾಡ್ಲಿಕ್ಕೆ ಅಷ್ಟೇ ನಿಮ್ಗೆ ಚಶ್ಮಾ ಅವಶ್ಯಕತೆ ಇರುತ್ತೆ. ನೀವು ಬೇರೆ ಟೈಮ್ ಚೆನ್ನಾಗಿ ಕಾಣುತ್ತೆ ಮೇಡಮ್. ಹಾ, ಆದ್ರೆ ಅವ್ರು ಚಶ್ಮಾ ಬರ್ಕೊಟ್ರಲ್ಲ ಮೇಡಮ್, ನಾನು 2-3 ವರ್ಷ ಆಯ್ತು ಮೇಡಮ್, ನಾನು ಚಶ್ಮನೆ ಬಳಸ್ಲಿಲ್ಲ, ಹಂಗೆ ಇಟ್ಬಿಟ್ಟಿನಿ. ಈಗ ಪ್ರಶ್ನೆ ಏನಂದ್ರೆ, ನನ್ ಚಶ್ಮಾ ಹಾಕೊಂಡು ಓಡಾಡಬೇಕಾ? ಹಂಗೆ ಬಿಟ್ಬಿಟ್ಟಿನಿ ಮೇಡಮ್, ಚಶ್ಮನೆ ಹಾಕೊಂಡಿಲ್ಲ ನಾನು. ಚಶ್ಮಾ ಹಾಕೊಳ್ಳಾರ್ದೆ ನಿಮ್ ಕಣ್ಣು ಕಾಣಿಸುತ್ತೆ ಅಂದ್ರೆ ನೀವು ಚಶ್ಮಾ ಹಾಕೊಳ್ಳೋ ಅಗತ್ಯ ಇಲ್ಲ. ಕಾಣುತ್ತಾ ಮೇಡಮ್? ಹಾ, ಮತ್ತೆ ಅಗತ್ಯ ಇರೋದಿಲ್ಲ ಸರ್. ಮೇಡಮ್, ಸಣ್ಣ ಅಕ್ಷರ ಏನಾದ್ರೂ ಓದ್ಕೊಳಕ್ ಮಾತ್ರ ಚಶ್ಮಾ ಅವಾಗಷ್ಟೇ ಹಾಕೋಬೇಕು. ಹೌದು, ಅವಾಗ ಹಾಕೊಂಡ್ರೆ ಸಾಕು. ನಡೆಯತ್ತೆ ಸರ್, ಏನ ತೊಂದ್ರೆ ಏನಿಲ್ಲ. ಬಳ್ಳಾರಿಯಲ್ಲಿ ತೋರಿಸಿನ ಮೇಡಮ್. ಸರಿ ಸರಿ, ಏನು ತೊಂದ್ರೆ ಇಲ್ಲ ಅಂದ್ರಲ್ಲ ಡಾಕ್ಟ್ರು. ನಮಸ್ಕಾರ ಡಾಕ್ಟರ್. ಕಾರ್ಯಕ್ರಮದ ಸಮಯ ಮುಗಿತಾ ಬಂತು. ಇವತ್ತಿನ ಈ ವಿಷಯದ ಬಗ್ಗೆ ಒಂದೇ ಪ್ರಶ್ನೆ. ಈ ಆರೋಪಿ ಚಿಕಿತ್ಸೆಯ ನಂತರ ಮಗುವಿನ ಕಣ್ಣುಗಳು ನಾರ್ಮಲ್ ಆಗ್ತಾವೇನು ಅನ್ನೋದು. ಅಂದ್ರೆ ಇವತ್ತಿನ ನಿಮ್ಮ ಈ ಟಾಪಿಕ್ ಇಂದ ವಿಷಯ ಒಂದು ಪ್ರಶ್ನೆ, ಯಾಕಂದ್ರೆ ಇವರೆಲ್ಲ ಬೇರೆ ಬೇರೆ. ಹೌದು, ಇದು ಆರೋಪಿ ಚಿಕಿತ್ಸೆಯಿಂದ ನಾವು ಪೂರ್ತಿಯಾಗಿ ನಾರ್ಮಲ್ ಅಂತ ಹೇಳೋದು ಕಷ್ಟ. ಆದ್ರೆ ಟ್ರೀಟ್ಮೆಂಟ್ ನಂತರ ಅಟ್ಲೀಸ್ಟ್ ಮಗುಗೆ ಕುರುಡ್ತನ ಆಗುದಿಲ್ಲ, ಮತ್ತೆ ಮುಂದೆ ಓದ್ಲಿಕ್ಕೆ ಬರೀಲಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ. ಚಿಕಿತ್ಸೆ ಮಾಡ್ಲಿಲ್ಲ ಅಂದ್ರೆ ಕಣ್ಣು ಪೂರ್ತಿಯಾಗಿ ದೃಷ್ಟಿಹೀನತೆ ಅಂದರೆ ಬ್ಲೈಂಡ್ನೆಸ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಇದರಿಂದ ಕರೆಕ್ಟ್ ಸಮಯಕ್ಕೆ ಅದರದ್ದು ಚಿಕಿತ್ಸೆ ಮಾಡಿಸೋದು ತುಂಬ ಒಳ್ಳೆಯದು. ಮಕ್ಕಳ ಭವಿಷ್ಯದ ಬಗ್ಗೆ ಪಾಲಕರು ಈ ವಿಚಾರವಾಗಿ ಯಾವತ್ತೂ ಕಾಳಜಿಯನ್ನು ವಹಿಸಬೇಕು ಅಂತ. ಹೌದು. ಅವಧಿಪೂರ್ವ ಜನಿಸಿದ ಮಕ್ಕಳ ರೆಟಿನೋಪತಿ ಈ ವಿಷಯವಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದಂಥ ಡಾಕ್ಟರ್ ವಿಶಾಲಾಕ್ಷಿ ಅವರು ನಿಮಗೆ ಮಂಗಳವಾರ, ಗುರುವಾರ ಮತ್ತು ಸೋಮವಾರ ಆಸ್ಪತ್ರೆಯಲ್ಲಿ ಲಭ್ಯರಿರ್ತಾರೆ. ದೂರವಾಣಿ ಸಂಖ್ಯೆ 0836-247-7840. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836-247-7777. ಇನ್ನು ಈ ವಾರದ ಪ್ರಶ್ನೆ, ಯಾವ ಮಕ್ಕಳಿಗೆ ಆರೋಪಿ ಪರೀಕ್ಷೆ ಮಾಡಿಸಬೇಕು? ಉತ್ತರವನ್ನು ಪೋಸ್ಟ್ ಕಾರ್ಡಿನಲ್ಲಿ ಬರೆದು ಕಳಿಸಬೇಕು. ವಿಳಾಸ ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 5800009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುವುದು. ಇನ್ನು ಅಕ್ಟೋಬರ್ 4ರಂದು ಕೇಳಿದ ಪ್ರಶ್ನೆ, ಮಾನಸಿಕ ಅಸ್ವಸ್ಥತೆಗೆ ಕಾರಣಗಳೇನು? ಸರಿಯಾದ ಉತ್ತರ, ಒಂಟಿತನ, ನಿದ್ರಾಹೀನತೆ, ಬಡತನ, ಸೋಲು, ಅವಮಾನ, ಅನಾರೋಗ್ಯ, ನಕಾರಾತ್ಮಕ ಆಲೋಚನೆ, ಅಸಮತೋಲನ ಆಹಾರ,